ಎಲೆಕ್ಟ್ರೋ ಕಂಡಕ್ಟಿವಿಟಿ ಅದು 1.2 ಹೆಚ್ಚಾಗಿರ್ಬಾರ್ದು. ಅದೆಲ್ಲನೂ ಚೆಕ್ ಮಾಡಬೇಕು. ಹಾಂ ರೀ, ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಸರ, ವಾಟರ್ ಟೆಸ್ಟ್ ಮಾಡಿಸ್ಬೇಕು, ಎರಡೂ ಕಂಪಲ್ಸರಿನೇ. ಅದಕ್ಕೆ ಏನೇನು ಡೆಫಿಷಿಯನ್ಸಿ ಇದೆ ಸಾಯಿಲ್ದಲ್ಲಿ ಅದನ್ನು ನಾವು ಫೀಡ್ ಮಾಡಬೇಕಾಗತ್ತೆ. ವಾಟರ್ ಅಕಸ್ಮಾತ್ ಭಾಳ ಹಾರ್ಡ್ ಇದ್ರೆ ಒಂದು ಸಾಫ್ಟ್ನರ್ ಅಂತ ಬರುತ್ತೆ ಸರ್. ಆ ಸಾಫ್ಟ್ನರ್ ಕ್ಯಾರೆಕ್ಟರ್ ಏನಂದ್ರೆ, ಥ್ರೂ ಸಾಫ್ಟ್ನರ್ ನೀವು ನೀರನ್ನು ಹಾಯಿಸ್ಕೊಂಡ್ರೆ ಅದು ಈ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅನ್ನು ಹಿಡ್ಕೋತೈತಿ. ಎವ್ರಿ 10,000 ಲೀಟರ್ಗೆ ನೀವು ಅದನ್ನು ರೀಜನರೇಟ್ ಮಾಡಬೇಕಾಗತ್ತೆ. ರೀಜನರೇಟ್ ಹೆಂಗೆ ಮಾಡೋದಂದ್ರೆ, ಈ ಉಪ್ಪು ಇರ್ತಾರೆ ಸರ್, ಈ ಉಪ್ಪನ್ನು ನೀವು ಒಂದು ಡ್ರಮ್ನಲ್ಲಿ ಕಲಸಬೇಕು. ಒಂದು 10 kg ಉಪ್ಪು ಕಲಸಿ ಅದನ್ನು ಈ ಸಾಫ್ಟ್ನರ್ ಇರ್ತಲ್ಲ, ಸಾಫ್ಟ್ನರಲ್ಲಿ ನೀವು ಸರ್ಕ್ಯುಲೇಟ್ ಮಾಡಿದರೆ ಅದ್ರಗಿನ CAMG ಏನು ಹಿಡ್ಕೊಂಡಿರ್ತಲ್ಲ ಅದೆಲ್ಲ ಡಿಸಾಲ್ವ್ ಆಗಿ ಹೊರಗೆ ಹೋಗ್ಬಿಡುತ್ತೆ. ಮತ್ತೆ ಅದು ರೆಡಿ ಆಗುತ್ತೆ, ಯಾವುದು ವರ್ಕ್ ಮಾಡೋಕ್ಕೆ, ಮತ್ತೆ ವರ್ಕ್ ಮಾಡುತ್ತೆ. ಹಂಗೆ ಈ ಮೆಥಡ್ ಏನಾದರೂ ಗೊತ್ತಿದ್ರೆ, ರೈತ ಏನಾದರೂ ಸ್ವಲ್ಪ ಇಂಟೆಲಿಜೆಂಟ್ ಆಗಿದ್ನಂದ್ರೆ, ಇನ್ನೂ 2-3 ಮೆಥಡ್ ಬಂದವು ಈ ನೀರನ್ನು ಸಾಫ್ಟ್ ಮಾಡೋ ಬಗ್ಗೆ. ಇಲೆಕ್ಟ್ರಿಕಲ್ ನೀರು ಮಾಡ್ತಾರೆ. ನಾವು ಭಾಳ ಹಾರ್ಡ್ ನೀರನ್ನು ಭೂಮಿಗೆ ಉಣಿಸಿದ್ರೆ ಪೀಕ್ ಸರಿ ಬರಲ್ಲ ಸರ್, ಸರಿ ಬರಲ್ಲ. ನಮ್ಮ ರೈತರು ಏನು ಮಾಡ್ತಾರೆ, 2-3 ತಪ್ಪು ಮಾಡ್ತಾರೆ. ನಾವು ಈ ಪಾಲಿ ಹೌಸ ಮಾಡ್ಬೇಕಂತೇನಿಲ್ಲ, ಈ ಆರ್ಡಿನರಿ ರೈತ. ನಂದೊಂದು 5 acres ಜಮೀನಿದೆ. ನಾನು ಮಳೆ ಆಧಾರಿತ ಅಂತೀವಿ ನಾವು. ಮಳೆ ಬಂದಾಗ ಬಿತ್ಕೋತಾನವ, ಮಳೆ ಹೋದ ಕೂಡಲೇ ಅದು ಮ್ಯಾಲೆ ನೋಡ್ಕೋತ ಕೊಡ್ತಾನೆ ಮಳೆ ಬರವಲ್ದಂತ. ನಾನು ಅವರಲ್ಲಿ ಒಂದು ವಿನಂತಿ ಅಂತ ಸಜೆಷನ್ ಅನ್ರಿ, ಹೊಳಗಟ್ಟಿ ಅಂತ ಕಟ್ತಾರೆ ಅವ್ರು, ನೀರು ಹರಿದು ಹೋಗುದು. ಆ ಹೊಳಗಟ್ಟಿ ಬಾಯಿಯಲ್ಲಿ ಒಂದು ಇವರು 40-40 ಮೀಟರ್ದು ಒಂದು ಹೊಂಡ ಮಾಡ್ಕೋಬೇಕು ಸರ್. 21-21 ಮೀಟರ್ದು ಗೌರ್ಮೆಂಟ್ ಕೊಡ್ತದ, ಅದನ್ನು ಇವ್ರು ಡಬಲ್ ಮಾಡ್ಕೋಬೇಕು. ತಾವೊಂದಿಷ್ಟು ಹಾಕ್ಬೇಕು ಅದಕ್ಕೆ, ಡಬಲ್ ಮಾಡಿರೋ ಕರೆಕ್ಟ್ 5 acres ಆಗೋಷ್ಟು ನೀರು ಸಂಗ್ರಹ ಆಗತ್ತೆ. ಅದಕ್ಕೆ ಮಲ್ಚಿಂಗ್ ಹಾಕೋಬೇಕು ಸರ್, ನೀರು ಹಿಂಗೆ ಹೋಗ್ಬಾರ್ದು, ಎರೆ ಭೂಮಿಲಿ ಹಿಂಗ್ತದ. ಸೊ ಆ ಮಲ್ಚಿಂಗ್ ಹಾಕೊಂಡ್ಬಿಟ್ರೆ ನೀರು ನಿಮ್ಗೆ ಇಡೀ ವರ್ಷ ಇರ್ತದೆ. ಬರೀ ಅದನ್ನ ಉಪಯೋಗ ಮಾಡಬಾರ್ದು ಸರ್. ಮಳೆ ಬಂದಾಗ ಬಿಚ್ಕೋಬೇಕು, ಪೀಕ್ ಮೇಲೆ ಬರ್ತದೆ, ಮಳೆ ಹೋತು ಆ ನೀರನ್ನು ಯೂಸ್ ಮಾಡಬೇಕು ಸರ್, ಅಂದ್ರೆ ಪೀಕ್ ಉಳಿತದೆ. ಸೊ ಹೀಗೆ ಮಾಡಿದ್ರೆ ರೈತ ಆರಾಮಾಗಿ ಒಂದು ಕುಟುಂಬವನ್ನು ಸಾಕ್ಬೋದು. ಅವ್ರು ಒಂದು 10 acres ಏನಾರ ಅವನಿಗೆ ಜಮೀನಿತ್ತು, ಅವ ಈ ತರ ಮೆಥಡ್ ಯೂಸ್ ಮಾಡಿದ, ಆರಾಮಾಗಿ ಕಾರ್ ಇಟ್ಕೊಂಡಿರ್ಬೋದು, ಪ್ಯಾಟಿಗೆ ಕಾರ್ ತರ್ಬೋದು. ಬಟ್ ಪ್ಲಾನ್ ಮಾಡ್ಬೇಕು ಸರ್ ಅಲ್ವಾ. ಟ್ರೆಡಿಷನಲ್ ಆದಷ್ಟು ನಿಮ್ಮ ಮನೆಗೆ ಎಷ್ಟು ಬೇಕು ಜೋಳ ಗೋಧಿ ಅಷ್ಟು ಬೆಳ್ಕೋ, 1 acres 2 acres, ಉಳ್ದದ್ದೆಲ್ಲ ಈ ಕಮರ್ಷಿಯಲ್ ಕ್ರಾಪ್ ಹಾಕ್ಬೇಕು ಸರ್. ಶೇಂಗಾ ಇಸ್ ಆಲ್ಸೋ ಕಮರ್ಷಿಯಲ್ ಕ್ರಾಪ್, ಶೇಂಗಾ ಹಾಕಿದ್ರು ನಡೀತದೆ. ಶೇಂಗಾ ಹಾಕ್ರಿ, ನೀವು ಯಾವ್ದಾದ್ರೂ ಈ ಲೇಟೆಸ್ಟ್ ಬಂದಾವಲ್ಲ ಯಾವ ಹಾಕ್ರಿ. ಇವನ್ ಬ್ಯಾಡಗಿ ಮೆಣಸಿನ್ಕಾಯಿ ಸರ್, ನಮ್ದೊಂದು ಜಮೀನು ಇದೆ ನವಲಗುಂದ ತಾಲೂಕಲ್ಲಿ, ಆ ಹುಡುಗ ದೇಸಾಯಿ ಅಂತ ಅಂದ್ ಮಾಡ್ತಾನೆ. ಅವ ದೇಸಾಯಿ ಹೇಳ್ತಿದ್ದ ಮಾಮ ಅಂತ ನನಗೆ, ನಾನು 9 acres 17 gunte ಐತದ ಕೆರೆ ಮಾಡ್ಕೊಂಡಾನ, ನೀಟಾಗಿ ಮಾಡ್ಯಾನ. ಅವ ಈ ಬ್ಯಾಡಗಿ ಮೆಣಸಿನ್ಕಾಯಿ ಡಬ್ಬ ಅಂತ ಬರುತ್ತೆ, ಡಬ್ಬ ಬೆಳೆದಿತ್ತು ಸರ್ ಅವ. ಡಬ್ಬ ಬೆಳೆದ್ರೆ ಅವನಿಗೆ, ಸರ್ ನೀವು 9 acres ಎಷ್ಟು ದುಡ್ಡು ಬರ್ಬೋದು ಹೇಳ್ರಿ? ಅವನಿಗೆ 17 lakh rupees ಬಂತು ನೋಡ್ರಿ 9 acres. ಈ ಬ್ಯಾಡಗಿ ಡಬ್ಬ ಬೆಳೆದು ಅಂದ್ರೆ ಅಷ್ಟು ನೀಟಾಗಿ ಬೆಳೆದವ. ರೇಟ್ ಬಂದ್ಬಿಡ್ತೇವೆ ಹೋದ ವರ್ಷ ಜಾಚೆ ವರ್ಷ ಕಂಡುಬಿಟ್ಟು ರೇಟ್ ಬಂತು ಸರ್ ಮೆಣಸಿನ್ಕಾಯಿ. ಅವನಿಗೆ ಲಕ್ಕು. ಈ ತರ ಅವರು ರೈತರು ಪ್ಲಾನ್ ಮಾಡಿ ಬೆಳ್ಕೊಂಡ್ರೆ, ಇವರು ನಾನು ಸಾಲ ಮಾಡಿದೆ ಸಾಲ ತೀರ್ಲಿಲ್ಲ ಏನೇನೋ ಬೇರೆ ಬೇರೆ ವಿಚಾರ, ಅದು ಸರಿಯಲ್ಲ. ಅದು ಮಾಡಬಾರ್ದು, ಅವರು ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು. ನಾನು ಮಾಡೇ ಮಾಡ್ತೀನಿ, ಕಷ್ಟ ಬಿಡ್ಬೇಕು, ಕಷ್ಟಪಡ್ಬೇಕು, ಪ್ಲಾನ್ ಮಾಡಬೇಕು. ಎಸ್ ಸರ್. ಎಷ್ಟು ದುಡ್ಡಿದೆ, ಎಷ್ಟು ಭೂಮಿ ಇದೆ, ಯಾವ ಮಣ್ಣಿದೆ, ನೀರು ಎಷ್ಟಿದೆ, ಸರ್ಕಾರದಿಂದ ಸೌಲಭ್ಯ ಏನಿದೆ, ನಾನು ಎಷ್ಟು ಮಾಡಬಲ್ಲೆ, ಕರೆಕ್ಟ್, ಇವೆಲ್ಲವನ್ನು ನೋಡಿಕೊಂಡು. ರೋಣ ಸಾಹೇಬ್ರೆ, ನಿಮ್ಮ ಅನುಭವ ಕೇಳ್ಕೊಂತ ಕುಂತ್ರ ಒಂಥರ ಸಿನಿಮಾ ಕತೆ ಅನ್ನಿಸ್ತೈತೆ. ಹಾಗಾಗಿ ನೀವು ಸಾಕಷ್ಟು ಪ್ರಯೋಗ ಮಾಡಿರಿ, ಮತ್ತು ಗೆಳೆಯರನ್ನ ಕೂಡಿಕೊಂಡು ಕಷ್ಟ ಸುಖನೂ ಹಂಚ್ಕೊಂಡು ಎಲ್ಲಿ ಮಾರಾಟ ಮಾಡೋಣ, ಬೆಳೆ ಹೆಂಗೆ ಪರಿವರ್ತನೆ ಮಾಡೋಣ, ಮತ್ತೆ ವಿಜ್ಞಾನಿಗಳನ್ನು ಕರೆಸೋಣ, ಅವರ ಅನುಭವವನ್ನು ಕೇಳೋಣ, ಎಲ್ಲೆಲ್ಲಿ ಮಾಡ್ಯಾರ ಅವ್ನ ನೋಡೋಣ, ಮತ್ತು ಮಾರಾಟದಲ್ಲಿ ಕೂಡ ಬದಲಾವಣೆ ಮಾಡೋಕಂದ್ರೆ ಬೆಳೆಯಲ್ಲಿ ಕೂಡ ಬದಲಾವಣೆ ಆಗಬೇಕು ಅಂತೇಳಿ ಇಷ್ಟೆಲ್ಲನು ಅನುಭವವನ್ನು ಹಂಚ್ಕೊಂಡ್ರಿ. ಒಂದು ಪಾಯಿಂಟ್ ನಾ ಬಿಟ್ಟೇನೆ ಸರ್, ಭಾಳ ಇಂಪಾರ್ಟೆಂಟ್ ಯುವಕರಿಗೆ. ಈ ಗ್ರಾಜ್ಯುಯೇಟ್ ಆಗ್ತಾವ ಸರ್, ಯಾವ್ದೇ ಗ್ರಾಜ್ಯುಯೇಟ್, BSc ಗ್ರಾಜ್ಯುಯೇಟ್ ಇದ್ದವನು ಹಸರು ಕೃಷಿ ಮಾಡಕ್ ಹೋಗುದಿಲ್ಲ, BSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಹೋಗುದಿಲ್ಲ. ಅವರಲ್ಲಿ ನನಗೆ ವಿನಂತಿ ಅದ, ನೀವು ಕೃಷಿ ಮಾಡ್ಲಿಕ್ಕೆ ಹೋಗ್ರಿ, ಉಳಿದವರು ನಿಮ್ಮಿಂದ ಪ್ರಚೋದನೆ ಪಡೆದು ನಿಮ್ ಗೈಡೆನ್ಸ್ ಅಲ್ಲಿ ಬೆಳೀತಾರೆ, ನೀವು ನೌಕರಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಇನ್ನೊಂದು, ಈ BV380 ಅಂತ ಒಂದು ಕೋಳಿ ಬಂದ ಸರ್, ಆಕ್ಚುಲಿ ಅವ್ರು ಹೇಳುದು ಒರಿಜಿನ್ ಅಮೆರಿಕಾ ಅಂತಾರೆ ಅವರು, ಆದ್ರೆ ನಮ್ಗೆ ಅದು ಸಪ್ಲೈ ಆಗೋದು ಹಿಂಗೆ ಬಿಡೋದು ನ್ಯಾಚುರಲ್. ಆ 4 corners 4 trays ಇಡ್ಬೇಕು ಸರ್, ಈ ನಾವು ಕೈಪಲ್ಲಿ ಹೋಯ್ತಾರೆ ಟ್ರೇ, ಅದ್ರದ್ದು ಕ್ಯಾರೆಕ್ಟರ್ ವಿಶೇಷ ಹೇಳ್ತಂತ ತಮಗೆ. ಅದೇನು ಬಾರ್ನ್ ಕ್ಯಾರೆಕ್ಟರ್ ಏನು, ಅದು ಎಲ್ಲಿ ಬೇಕಲ್ಲಿ ಮೊಟ್ಟೆ ಹಾಕೋದಿಲ್ಲ ಸರ್, ಆ ಟ್ರೇದಲ್ಲಿ ಹೋಗಿ ಹಾಕ್ತದೆ. ಅದು ಯಾವ್ದಾರ ಒಂದು ಹಾಕ್ತಾ ಇದೆ ಅಂದ್ರೆ ಇನ್ನೊಂದು ಕಾಯ್ತದೆ ಸರ್, ಅದು ಅದು ಹೊರಗೆ ಬರೋವರೆಗೆ ಕಾಯ್ದು ಇದು ಹೋಗಿ ಹಾಕ್ತದೆ. ನಾಲ್ಕು ಕರೋನಾದಲ್ಲಿ ನಿಮ್ಗ ಒಂದು 100 ಬರ್ಡ್ ಇದ್ರೆ 90-92 ಮಟ್ಟ ಸಿಗ್ತದೆ ಡೈಲಿ. ಪ್ರಾಕ್ಟಿಕಲಿ ಏನು ಒಂದು ವರ್ಷ ಸಿಗ್ತದೆ ನಮ್ಗದು. 12-16 ರೂಪಾಯಿ ಮಾರ್ತೀವಿ ನಾವು ಒಂದೊಂದು ಸಿಂಗಲ್. ನಾವು 10-15 ಮಾಡಿದ್ರೆ 16 ತಗೋತೀವಿ. ಅವ 100 ತಗೋತಾನೆ, ಕೆಲವು ಡೀಲರ್ ಇರ್ತಲ್ಲ 100-150 ತಗೋತಾರಲ್ಲ, ಅವ್ರಿಗೆ 12 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು. ಇದು ಅವನಿಗೆ ಯಾರಿಗೆ ಎಲ್ಲ ಎಕ್ಸ್ಪೆಂಡಿಚರ್ ತೆಗೆದು 3.5 ಲಕ್ಷ ರೂಪಾಯಿ ಉಳಿತು ಸರ್ ರೈತರಿಗೆ. ಈ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ ಇರ್ತಾವಲ್ಲ, ಮತ್ತೆ ಉಳಿದ ಟೈಮ್ನಲ್ಲಿ ಬೇಕಾದ್ ಮಾಡ್ಕೋಬಹುದು ಅವ. ಮುಂಜಾನೆ ಅದಕ್ಕೆ ಊಟ ಹಾಕೋದು, ಆ ಮೊಟ್ಟೆ ತೆಗೆಯೋದು ಅಷ್ಟ ಅವನ ಡ್ಯೂಟಿ. ಸಂಜೆ ಮುಂದೊಂದಿಟ್ಟು ನೀರು ಹಾಕಿ ಊಟ ಹಾಕಿ ಹೋಗ್ಬೇಕು ಸರ್, ಒಂದೆರಡು ಲೈಟ್ ಹಾಕೋಬೇಕಾಗ್ತದೆ. ಇದಲ್ದ ಇನ್ನೊಂದು ಕಡಕ್ನಾಥ್ ಅಂತ ಐತೆ ಸರ್, ಕಡಕ್ನಾಥನು ಅದ್ರದ್ದು ಮೊಟ್ಟೆ ರೇಟ್ ಹೆಚ್ಚು, ಅದು 60 ರೂಪಾಯಿ, ಬಟ್ ನಾವು 25 ರೂಪಾಯಿ ಮಾರ್ತೀವಿ. ಅದ್ರ ಮಾಂಸ 1,000 ರೂಪಾಯಿ ಕೆಜಿ ಸರ್, ಅಂದ್ರೆ ಕೊಲೆಸ್ಟ್ರಾಲ್ ಫ್ರೀ ಟೋಟಲ್, ಓನ್ಲಿ ಲಿಮಿಟೆಡ್ ಮಂದಿ. ಮಾರುಕಟ್ಟೆ ಇದೆಯಲ್ಲ ಇಂಥ ಮೊಟ್ಟೆಗೆ, ನಮ್ಮಲ್ಲಿ ಕ್ಯೂನ ಹಚ್ತಾರೆ ಸರ್. ಹೌದಲ್ಲ, ಈಗ ನಾವೊಂದು 20 ಗೀರ ಹಚ್ಚಿದ್ರೆ ಗುಜರಾತ್ ನಿಂದ ತಗೊಂಡು ಬಂದು, ಅದು ನಮ್ಗೆ ಡೈಲಿ 1-4-5 ಲೀಟರ್ ಹಿಡಿತಾವ್ ಎರಡು ಸರಿ. 5 ಲೀಟರ್ ಎವರೇಜ್ ನಾವು ಹಿಡ್ಕೊಂಡ್ರು 20 ಹಸೋದ ನಾನು, ಅದ್ರಾಗ 10 ಹಿಂಡುದಿಲ್ಲ, 10 ಹಿಂಡಿತಾವ ಅಂತ ಇಟ್ಕೊಳ್ಳೋಣ. 10 ಹಿಂಡಿದ್ರು ನಂಗೊಂದು 50 ಲೀಟರ್ ಬಂತಲ್ಲ ಸರ್, ಅದು 80 ರೂಪಾಯಿ ರೇಟ್ ಸರ್. ಅದು ಯಾವುದು ಗೀರ್ ಹಸು ಮಿಲ್ಕ್, ಅದು ಮೆಡಿಕೇಟೆಡ್ ಸರ್. ಸೊ ನಮ್ಗೆ ಅದರಿಂದ ಲಾಭ ಸಿಗ್ತದೆ. ಸೊ ಇದೇ ತರ ಮಾಡ್ಕೊತ ಹೋಗ್ಬೇಕು ಸರ್ ರೈತರು. ಒಳ್ಳೇದು ರೋಹನ್ ಸಾಹೇಬ್ರೆ, ಇಷ್ಟೆಲ್ಲ ಅನುಭವನ ನಮ್ ಜೊತೆ ಹಂಚಿಕೊಂಡ್ರಿ, ರೈತರಿಗೆ ಪ್ರೇರಣೆ ಆಗುವ ಹಾಗೆ ಮಾತಾಡಿದ್ರಿ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಂರಕ್ಷಿತ ಬೇಸಾಯ ಅನುಭವಗಳನ್ನು ಹಂಚಿಕೊಂಡ ರೈತರಾದ SS ರೋಣದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡಗಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಬನವಾಸಿಯ ಗುಡ್ಡಪ್ಪ ಎಸ್ ಜೋಗಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳು. ಕೈ ತುತ್ತು ತಿನ್ನಸಿದ್ದೆ ಜೋಗುಳ ಹಾಡಿದ್ದೆ, ತಂಗಿಯ ನಿನ್ನ ಬೆಳೆಸಿದ್ದೆ, ತಂಗಿಯ ನಿನ್ನ ಬೆಳೆಸಿದ್ದೆ, ಹೂವಾಗಿ ಗಂಡನ ಮನೆಗೋಗಿ ಮರಿಬೇಡ, ಗಂಡನ ಮನೆಗೋಗಿ ಮರಿಬೇಡ. ಕೈ ತುತ್ತು ತಿನ್ನಸಿದ್ದೆ ಜೋಗುಳ ಹಾಡಿದ್ದೆ, ಕೈ ತುತ್ತು ತಿನ್ನಸಿದ್ದೆ ಜೋಗುಳ ಹಾಡಿದ್ದೆ, ತಂಗಿಯ ನಿನ್ನ ಬೆಳೆಸಿದೆ, ತಂಗಿಯ ನಿನ್ನ ಬೆಳೆಸಿದ್ದೆ, ಹೂವಾಗಿ ಗಂಡನ ಮನೆ ಹೋಗಿ ಮರಿಬೇಡ, ಗಂಡನ ಮನೆ ಹೋಗಿ ಮರಿಬೇಡ. ಮರೆಯುವುದು ಹೇಗಣ್ಣ ನನ್ನ ಕಣ್ಣು ನೀನಣ್ಣ, ಮರೆಯುವುದು ಹೇಗಣ್ಣ ನನ್ನ ಕಣ್ಣು ನೀನಣ್ಣ, ಅಚಲವು ಎಂದಿಗೂ ಬಾಲಾವಣ್ಣ, ಅಚಲವು ಎಂದಿಗೂ ಬಾಲಾವಣ್ಣ, ಅಣ್ಣ ಮರತರೆ ಉಳಿವು ಇರದಣ್ಣ, ಮರತರೆ ಉಳಿವು ಇರದಣ್ಣ. ಕೈ ತುತ್ತು ತಿನ್ನಸಿದ್ದೆ ಜೋಗುಳ ಹಾಡಿದ್ದೆ, ತಂಗಿಯ ನಿನ್ನ ಬೆಳೆಸಿದೆ, ತಂಗಿಯ ನಿನ್ನ ಬೆಳೆಸಿದ್ದೆ, ಹೂವಾಗಿ ಗಂಡನ ಮನೆ ಹೋಗಿ ಮರಿಬೇಡ, ಗಂಡನ ಮನೆ ಹೋಗಿ ಮರಿಬೇಡ. ಅತ್ತೆ ಮಾವಂದಿರು ತಂದೆ ತಾಯಿ ಅಂತೆ, ಅತ್ತೆ ಮಾವಂದಿರು ತಂದೆ ತಾಯಿ ಅಂತೆ, ಗಂಡನ ನಿನಗೆ ಸೌಭಾಗ್ಯ, ಭೇದಾವ ಮಾಡಲಾರೆ ನಿನ್ನ ಮಾತು ಮೀರಲಾರೆ ಭೇದಾವ ಮಾಡಲಾರೆ ನಿನ್ನ ಮಾತು ಮೀರಲಾರೆ ಅವರ ಎದುರಾಗಿ ನಡೆ